सब्जियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग। पहली वाली बात कहा, परम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहा है, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನರ್ಸರಿ ಸಸ್ಯಗಳ ನಿರ್ವಹಣೆಯ ಅನುಭವ. ಈ ಕುರಿತು ಯಲ್ಲಾಪುರ ವಜ್ರಳ್ಳಿಯ ರಾಜಶೇಖರ್ ಕೃಷ್ಣ ಗಾಂವ್ಕರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ರಾಜಶೇಖರ್ ಕೃಷ್ಣ ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಯಾವುದೇ ಒಂದು ತೋಟಗಾರಿಕಾ ಬೆಳೆಯಲ್ಲಿ ಈ ನರ್ಸರಿ ಅಥವಾ ಗಿಡಗಳ ಒಂದು ಪ್ರಾಮುಖ್ಯತೆ ಏನು, ಸಸಿಗಳ ಒಂದು ಪ್ರಾಮುಖ್ಯತೆ ಏನು? ನಾವು ಕೃಷಿ ಆಧಾರಿತವಾಗಿ ತಲಾಂತರದಿಂದ ಅಂದರೆ ತಂದೆ ತಾತ ಉತ್ತಜನ ಕಾಲದಿಂದ ಕೃಷಿಯನ್ನೇ ಅವಲಂಬಿಸಿಕೊಂಡು ಬಂದಂಥವು. ಅದರಲ್ಲೊಂದು ನಮ್ಮ ಭಾರತ ದೇಶ ಕೃಷಿಯಲ್ಲಿ ಮುಖ್ಯವಾಗಿರುವಂಥದ್ದು. ಅದರಲ್ಲಿ ನಾವು ಸಮಗ್ರ ಕೃಷಿ ಅಂದರೆ ಈ ಅಡಕೆ ಸಸಿ ಅಥವಾ ತೆಂಗಿನ ಸಸಿ ಮತ್ತು ಏಲಕ್ಕಿ ಇಂಥವನ್ನೆಲ್ಲ ನಾವು ಸಣ್ಣ ಸಣ್ಣ ರೀತಿಯಲ್ಲಿ ಮಾಡಿ ಮಾರಾಟ ಮಾಡ್ತೇವೆ ಪಾಕೆಟಲ್ಲಿ ಹಾಕಿ. ನಾವು ಅಡಕೆ ಸಸಿಗಳನ್ನು ಅಡಕೆ ಬೀಜದ ಆಯ್ಕೆ ಹೇಗೆ ಅಂದರೆ, ನಾವು ಒಂದು ವರ್ಷಕ್ಕೆ ಈಗ 60 ಗಂಟೆಗಳು ಬಿಡಿಸಬೇಕು ಹೇಳುವಂತ ಒಂದು ನಮ್ಮ ತಾತ ಮುತ್ತಜ್ಜರು ಹೇಳಿಕೊಟ್ಟಂತದ್ದು. ಅದನ್ನು ನಾವು ಒಂದು ಮರ 2 ವರ್ಷ ಅದು 2 ಗೊನೆಯನ್ನು ಅಂದ್ರೆ ಒಂದು ಗೊನೆಗೆ 300-350 ಅಡಿಕೆಗಳು ಇರಬೇಕು ಅಂತ ಒಂದು ಫಸಲು ನೋಡಿಕೊಂಡು ನಾವು ಅದನ್ನು ಆಯ್ಕೆ ಮಾಡ್ತೇವೆ. ಆ ಬೀಜವನ್ನು ತೆಗೆದು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಮೊದಲು ನೀರಿನಲ್ಲಿ ಹಾಕಿ ತೇಲುವಂತದ್ದನ್ನು ತೆಗೆದು ಹಾಕಿ ಉಳಿದ ಇದನ್ನು ನಾವು ಆಯ್ಕೆ ಮಾಡ್ತೇವೆ. ಅದು ಹೇಗೆ ಮೊಳಕೆ ಬರಬೇಕು ಆದರೆ ನಾವು ಈ ಒಂದು ಹುಲ್ಲಿನ ಇದರಲ್ಲಿ ಅಡಿಕೆಯ ಮೂಟೆಯನ್ನು ಕಟ್ಟಿ ಅದನ್ನು ಇಡ್ತೇವೆ, ನೀರು ಹಾಕ್ತಾ ಇರ್ತೇವೆ. ಅದು 40-45 ದಿವಸದಲ್ಲಿ ಅದು ಬರಬೇಕು. ಆ ನಂತರ ಬಂದಂತಹದ್ದು ಅದು ಮೊಳಕೆ ಇದಲ್ಲ. ಈ ನಮ್ಮಲ್ಲಿ ಹೇಳ್ತಾರೆ ಒಂದು ಗಾದೆ ಮಾತು ಅಂದರೆ ಬೆಳೆಸಿರಿಯ ಮೊಳಕೆಯಲ್ಲಿ. ಆದ್ದರಿಂದ ಅದನ್ನು ಆಯ್ಕೆ ಮಾಡುವಂಥ ಸ್ಥಿತಿ ಫಸ್ಟ್ ಮಾಡಿಕೊಳ್ಬೇಕು ಪ್ರಥಮವಾಗಿ. ಆ ನಂತರ ನಾವು ಬೀಜದ ಆಯ್ಕೆ 40 ಅಥವಾ 40 ನಂತರ ಬಂದಂಥದ್ದನ್ನು ವೇಸ್ಟ್ ಮಾಡಿ ಒಗೆದು ಬಿಡ್ತೇವೆ. ಅದರಲ್ಲಿ 100 ಸುಮಾರು ಒಂದು 50-60 ಬರುತ್ತದೆ. ಅದನ್ನು ನಾವು ಎಲ್ಲ ಪಾಕೆಟ್ ಒಳಗೆ ಅಂದರೆ ಏಪ್ರಿಲ್ ಸುಮಾರು ಮಳೆ ಆಡು ಮಳೆ ಬೀಳುವ ಟೈಮಿಗೆ ಎಲ್ಲ ಕೊಟ್ಟೆಯಲ್ಲಿ ಹಾಕಿ ನಾವು ನರ್ಸರಿ ಬ್ಯಾಗ್ನಲ್ಲಿ ಹಾಕಿ ಇಡ್ತೇವೆ. ಇಟ್ಟು ಅದನ್ನು ನಾವು ಗೊಬ್ಬರ ಅಂದರೆ ಈ ಸಗಣಿ ಗೊಬ್ಬರಗಳನ್ನ ಹಾಕಿ ಮತ್ತು ಯಾವುದೇ ಕೆಮಿಕಲ್ಸ್ ಹಾಕುವುದಿಲ್ಲ. ಹಾಗಿರುವಾಗ ಅದಕ್ಕೆ ಮುಚ್ಚಿ ನೀರನ್ನು ಕೊಡ್ತಾ ಇರ್ತೇವೆ. ಅದು 10 ನಂತರ 12 ಅದನ್ನು ನೆಡಬೇಕು. ಈಗ ಪ್ರಾಥಮಿಕ ನರ್ಸರಿ ಮತ್ತು ಮಾಧ್ಯಮಿಕ ನರ್ಸರಿ ಅಂತ ಹೇಳ್ತೀವಿ, ಬೆಡ್ಡಲ್ಲಿ ಮಾಡುವಂತಹದ್ದು ಮತ್ತು ತೊಟ್ಟೆಯಲ್ಲಿ ಮಾಡುವಂತಹದ್ದು, ಏನು ಅನುಕೂಲತೆ ಇದೆ ತೊಟ್ಟೆಯಲ್ಲಿ ಮಾಡಿದರೆ? ಅಂದ್ರೆ ಈಗ ನಮಗೆ ಈಗ ಬೇರೆ ಹೊರೆಯುವುದಿಲ್ಲ, 10 ಅಥವಾ ಅದನ್ನು ಎಲ್ಲಿಂದ ಎಲ್ಲಿಗಾದರೂ ನಾವು ಸಾಗಿಸಬಹುದು. ಈ ನಾವು ಏನು ಮಡಿಯಲ್ಲಿ ಮಾಡ್ತೇವಲ್ಲ ಅದು ಆ ಟೈಮಿಗೆ ಅಂದ್ರೆ ಚೌತಿ ಅಂದ್ರೆ ಸುಮಾರು ಆಗಸ್ಟು ದಲ್ಲೇ ನೆಡಬೇಕಾಗ್ತದೆ. ಇದು ಆವಾಗಲ್ಲ, ಇದು ನೀವು ವರ್ಷದ ಯಾವ ಕಾಲದಲ್ಲೂ ನೆಡಬಹುದಂತ ಒಂದು ಸೌಲಭ್ಯ ಇರ್ತದೆ. ಮತ್ತೆ ಬೇರೆ ಹೊರಿಯುವುದಿಲ್ಲ. ಮತ್ತೆ ಅದನ್ನು ನೆಟ್ಟು ನಾವು ಸರಿಯಾಗಿ ಪೋಷಕಾಂಶವನ್ನು ಮಾಡಿದ್ರೆ 4 ಈ ಪೊಕೆಟಲ್ಲಿರುವಂತಹದ್ದು ಬರ್ತದೆ. ಇದು ಮತ್ತೊಂದು 1-2 ಲೇಟ್ ಆಗ್ತದೆ. ಈಗ ನರ್ಸರಿ ಹಂತದಲ್ಲಿರುವಂತಹ ಗಿಡಗಳಲ್ಲಿ ಏನಾದರೂ ರೋಗಗಳು ಅಥವಾ ಕೀಟಗಳ ಸಮಸ್ಯೆ ಬರ್ತದೆ? ಹಾಗೇನು ಬರಲಿಕ್ಕಿಲ್ಲ. ನಾವು ಈ ಬೋರ್ಡಮಿಷನ್ ಹಳೆ ಕಾಲದಿಂದ ಬರುವಂತದ್ದು ಮೈಲ್ ತುತ್ತ ಸುಣ್ಣವನ್ನು ಒಂದು ಸಲ ಸಿಂಪಡಿಸ್ತೇವೆ, 1-2 ಸಿಂಪಡಿಸ್ತೇವೆ. ಅದರಿಂದ ಏನು ತೊಂದರೆ ಆಗುದಿಲ್ಲ ಹೇಳುವಂತ ನಾವು ಮನಗಂಡಿದ್ದು. ಈಗ ವರ್ಷದಲ್ಲಿ ಬೇರೆ ಬೇರೆ ಕೊಯ್ಲು ಅಂತ ಮಾಡ್ತೀವಿ, ಮಧ್ಯದ ಕೊಯ್ಲು ಅಂತ ಇರ್ತದೆ, ಪ್ರಾರಂಭದಲ್ಲಿ ಸಿಗುವಂತಹ ಒಂದು ಕೊಯ್ಲು ಇರ್ಬೋದು, ಕೊನೆ ಹಂತದಲ್ಲಿರುವ ಕೊಯ್ಲು ಇರ್ಬೋದು. ಯಾವ ಕೊಯ್ಲಿನ ಅಡಿಕೆ ಒಳ್ಳೇದು ಅಂತ ಹೇಳ್ತೀರಿ ಬಿತ್ತನೆಗೆ? ಇದು ಮುಖ್ಯವಾದ್ದು, ಯಾಕೆಂದ್ರೆ ನಾವು ನವೆಂಬರ್ದಲ್ಲಿ ಕೊಯ್ಯುವಂತ ಸ್ವಲ್ಪ ತಿರುಳು ದಪ್ಪ ಆಗಿರ್ತದೆ, ಆದ್ರಿಂದ ಅದು ಅಷ್ಟು ಉತ್ತಮ ಅಲ್ಲ. ಆದ್ರೆ ಸ್ವಲ್ಪ ಈ ಮಡಿಗೆ ಅಂದ್ರೆ ಮಡಿಗೆ ಸಣ್ಣ ವಯಸ್ಸಿನ ಅದನ್ನು ನಾವು ಆಗ ಕೊಯ್ಯುವುದೇ ಇಲ್ಲ. ಜನವರಿ ಬಂದವರ್ತು ನಾವು ಕೊಯ್ಯುವುದಿಲ್ಲ. ಒಂದು ಈ ಹಾರಿ ಏನು ಹಳೆ ತೋಟ ಇರ್ತದಲ್ಲ ಅಂತ ಒಂದು ತೋಟದ ಅಡಿಕೆ ಬಹಳ ವಜ್ಜೆಯಾಗಿರ್ತದೆ. ಅದು December 15 ಕೊಯ್ದ್ರೆ ಒಳ್ಳೆ ಇಳುವರಿ ತೂಕನೂ ಬರ್ತದೆ, ಮತ್ತೆ ಅದರಲ್ಲಿ ರುಚಿಕಟ್ಟಾದಂಥದ್ದು ನಾವು ಪಾನ ಹಾಕ್ತಾರಲ್ಲ ನಮ್ಮ ತಂದೆಯವರು ಹೇಳಿದ್ದಾರೆ, ಅದು ಒಳ್ಳೆ ಉತ್ತಮವಾದಂತ ಅಡಿಕೆ ಹೇಳಿ ಹೇಳ್ತಾರೆ. ಆದ್ರಿಂದ ಈ ಮಡಿಗೆ ಏನು ತೋಟ ಇರ್ತದೆ ಎಳೆ ವಯಸ್ಸಿನ ಅದು January 15 ಕೊಯ್ದ್ರೆ ಅದು ಬಾರಿ ಆ ರೀತಿಯಲ್ಲೇ ನಾವು ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಅಂದ್ರೆ ಆ ರೀತಿ ಫಸಲು ಬರಬೇಕು. ಈಗ ಮೊದಲೇ ಬರ್ತದೆ ಅದು ಕೆಲವಷ್ಟು, ಆದ್ರಿಂದ ಅದು ಬೀಜದ ಆಯ್ಕೆಯನ್ನು ಮುಖ್ಯವಾಗಿರ್ತದೆ. ಒಂದು ಗೊನೆಯಲ್ಲಿರುವಂತಹ ಎಲ್ಲ ಬೀಜಗಳನ್ನು ಕೂಡ ಆಯ್ಕೆ ಮಾಡ್ಕೋಬೇಕು ಅಥವಾ ಅದರಲ್ಲಿ ಕೆಲವೊಂದನ್ನು ಆಯ್ದು ಬಿತ್ತನೆ ಮಾಡುವಂಥದ್ದು ಹೇಗೆ ಒಂದು ವಿಷಯ. ಆಮೇಲೆ ನೀರಲ್ಲಿ ಹಾಕಿ ತೇಲುವಂಥದ್ದನ್ನು ಬಿಸಾಕಿ ಮುಳುಗಿರುವಂತಹ ಬೀಜವನ್ನು ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾರಲ್ಲ, ಇದು ನಿಜವ? ಹೌದು, ಈಗ ನಮ್ಮಲ್ಲಿ ಆ ರೀತಿಯಲ್ಲೇ ನಾವು ಮಾಡಿ ನೋಡಿದೆ. ಮುಳುಗುವ ಅಂದ್ರೆ ಈ ಕೆಲವು ಸಣ್ಣ ಸಣ್ಣ ಅಡಿಕೆ ಬರ್ತದೆ ಈ ಗೊನೆಯಲ್ಲಿ, 350 ಅಡಿಕೆಯಲ್ಲೂ ಕೂಡ ಅದರೊಂದು 50 ಅಡಿಕೆ ವೇಸ್ಟ್ ಆಗ್ತದೆ, ಬಿಡ್ತೇವೆ ಅದನ್ನು. ಆಗ 300 ಅಡಿಕೆಯಲ್ಲೂ ಕೂಡ ಸುಮಾರು 225 ಅಡಿಕೆ ಅದರಲ್ಲಿ ಮಿನಿಮಮ್ ಬರ್ತದೆ, ಒಳ್ಳೆ ಅಡಿಕೆ ಉತ್ತಮ ಅಂದ್ರೆ ತೇಲಿದ್ದನ್ನು ಕೂಡ ನಾವು ಹೊರಗೆ ಬಿಸಾಡ್ಬಿಡ್ತೇವೆ. ಆ ನಂತರ 40-45 ದಿವಸದ ನಂತರ ಮೊಳಕೆ ಬರಲಿಲ್ಲೋ ಅದರಲ್ಲೂ ಒಂದು 25-30 ಅಡಿಕೆ ಹೋಗಿರ್ತದೆ, ಆವಾಗ ಅದು ಅದು ಉತ್ತಮ, ಆ ಉಳಿದಿದ್ದದ್ದು ಉತ್ತಮವಾದ ಅದನ್ನು ನಾವು ನರ್ಸರಿ ಬ್ಯಾಗ್ ಹಾಕ್ತೇವೆ. ಈ ತೆಂಗಿನ ಬಗ್ಗೆ ಹೇಳಿ, ಈಗ ತೆಂಗಿನ ಮರದ ಒಂದು ಆಯ್ಕೆ ಹೇಗೆ ಬಿತ್ತನೆ ಬೀಜಕ್ಕಾಗಿ? ನಾವೀಗ ತೆಂಗಿನ ಮರವನ್ನು ಒಳ್ಳೆ ಫಲಭರಿತವಾದಂಥದ್ದು ಅದನ್ನು ನಾವು 2 ವರ್ಷದಿಂದ ನೋಡ್ತಾ ಇರ್ತೇವೆ, ಯಾವ ರೀತಿಯಲ್ಲಿ ಇದು ಆಯ್ಕೆ ಬರ್ತದೆಯೋ ಅಥವಾ ಅದರ ರುಚಿಕಟ್ಟು ಹೇಗೆ, ಅದರನ್ನು ಕೊಬ್ಬಿನಂಶ ಹೇಗಿರಬಹುದು ಹೇಳೋದನ್ನು ನಮ್ಮೊಳಗೆ ನಾವು ಅದನ್ನು ಮಾಡಿಕೊಂಡಿದ್ದೇವೆ ಹಿಂದಿನ ತಲಾನಂತರದಿಂದ. ಮತ್ತೆ ಈ ರೀತಿಯಲ್ಲಿ ಗೊನೆ ಹೆಡೆಗಳು ಬಿಚ್ಚಬೇಕು. ಈಗ ಒಂದು ಮರದಲ್ಲಿ ಒಂದು 30-35 ಹೆಡೆಗಳು ಬಿಚ್ಚಿರಬೇಕು ಅಂತ ಒಂದು ಆಯ್ಕೆ ಮುಖ್ಯವಾಗಿರುತ್ತದೆ. ಅದು ಸುಮಾರು ಒಂದು 15-16 ವರ್ಷದ್ದು ಈ ನಮ್ಮಲ್ಲಿ ಗೌಟಿ ತಳಿ ಇರ್ತದೆ, ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಅಡಿ ಕಾಯಿಯನ್ನು ಚಲೋ ರೀತಿಯಿಂದ ಯಾವಾಗಾದ್ರೂ ಹಾಕೋದಲ್ಲ, ಈಗ ನಾವು ಈಗ ಮಾರ್ಚ್ನಿಂದ ಏಪ್ರಿಲ್ 8ರೊಳಗೆ ಒಳ್ಳೆ ಕಾಯನ್ನು ತೆಗಿಬೇಕು, ಆಗ ಒಳ್ಳೆ ರಸಭರಿತವಾದಂತ ಕಾಯಿ ಇರುತ್ತದೆ. ಮೂಲತಃ ಅದು ಮಳೆಗಾಲದ ಕಾಯಿ. ಮಳೆಗಾಲದ ಕಾಯಿ ಅದಷ್ಟು ಉತ್ತಮವಾಗಿರುತ್ತದೆ, ಅದನ್ನು ಆಯ್ಕೆ ಆಗ ಅದನ್ನು ನಾವು ಇಡ್ತೇವೆ ಎಲ್ಲಿ. ಆ ನಂತರ ತೆಗೆದು ಅಡಮಳೆ ಬಿಡ್ತದೆ, ಮೇದಲ್ಲಿ ಹಾಕ್ತೇವೆ, ಮಡಿಗಳನ್ನು ಮಾಡಿ ಹಾಕ್ತೇವೆ, ಕಡೆಗೆ ಪಾಕೆಟಲ್ಲೂ ಕೂಡ ದೊಡ್ಡ ದೊಡ್ಡ ಪಾಕೆಟ್ಗಳೆಲ್ಲ ಹಾಕ್ತೇವೆ, ಒಂದು 25-30 ಕೆಜಿ ಬರ್ತದೆ ಒಂದು. ಈಗ ಮಡಿಯಲ್ಲಿ ಈ ತೆಂಗಿನಕಾಯಿಯ ಬಿತ್ತನೆ ಹಾಕುವಂತಹ ಸಂದರ್ಭದಲ್ಲಿ ಕೆಲವು ಸರಿ ಬರೀ ಮರಳಿನಲ್ಲಿ ಹಾಕುವಂತಿರ್ತದೆ, ಕೆಲವು ಸರಿ ಮಣ್ಣು ಮತ್ತೆ ಗೊಬ್ಬರ ಮಿಶ್ರ ಮಾಡಿ ಕೂಡ ಹಾಕ್ತಾರೆ, ಯಾವುದು ಒಳ್ಳೇದು? ಈಗ ನಾವು ಮರಳು ಮತ್ತು ಸಗಣಿ ಗೊಬ್ಬರಗಳನ್ನು ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಬೇರು ಹೊರಗಡೆ ಹೋಗ್ತದೆ ಮತ್ತು ದಷ್ಟಪುಷ್ಟಾಗಿ ಬೆಳೆಯುತ್ತದೆ. ಇದನ್ನು ಕೂಡ ತೊಟ್ಟೆ ಗಿಡದಲ್ಲಿ ಮಾಡ್ತಾರ? ನಮ್ಗೆ ಇದ್ರೊಳಗೆ ಮಾಡ್ತೇವೆ ನಾವು, ಈ ಪಾಕೆಟ್ ಒಳಗೆ ನರ್ಸ್. ಹೌದು, ದೊಡ್ಡ ದೊಡ್ಡ ಚೀಲ ಸಿಗ್ತದೆ, ಈ ಸಲ ಆ ಬ್ಯಾಗ್ ಸಿಗ್ತದೆ, ಅದರೊಳಗೆ ಮಾಡ್ತೇವೆ. ಬಹಳ ಉತ್ತಮ ಅದು, ಮತ್ತೆ ಯಾವಾಗ್ಲೂ ನೀವು ಹೇಳಿದಂಗೆ ಅದು ಬೇರೆ ಹುರಿದೇ ಇಲ್ಲ. ಈ ಮಡಿಗಳು ಮಾಡೋದ್ರಿಂದ ನಾವು ಮಳೆಗಾಲದಲ್ಲಿ ಮಾತ್ರ ಅಂದ್ರೆ ಆಗಸ್ಟ್ದಲ್ಲಿ ಮಾತ್ರ ನೆಡುವಂತಹದ್ದು, ಅದರಿಂದ ನಂತರ ಆಗುವುದಿಲ್ಲ. ತೆಂಗಿನಕಾಯಿಯನ್ನ ಕೆಲವೊಂದು ಸಾರಿ ನೀರಿನಲ್ಲಿ ನೆನೆಸಿ ಇಡುವಂತಹದ್ದು ಅಥವಾ ಬಿತ್ತನೆಗೆ ಬಳಕೆ ಮಾಡುವಂತಹದ್ದು ಇರ್ತದೆ, ಆಮೇಲೆ ಮಲಗಿಸಿ ಇಡುವಂತಹದ್ದು ಮತ್ತು ಕುತ್ತ ಇಡುವಂತಹದ್ದು, ನೇರವಾಗಿ ಇಡುವಂತಹದ್ದು, ಈ ಪದ್ಧತಿಯು ಕೂಡ ಇದೆ, ಯಾವುದು ಒಳ್ಳೇದು? ನಮಗೆ ಈಗ ಕುತ್ತ ಅಂದ್ರೆ ನೇರವಾಗಿ ಇಡುವಂತಹದ್ದು, ಕಾಯನ್ನು ನೇರವಾಗಿ ಇಡುವುದರಿಂದ ಬೇಗ ಅದು ಮೊಳಕೆ ಹೊಡೆದು ಬೇರುಗಳನ್ನು ಹೊರಗಡೆ ಬಿಟ್ಟು ಪೋಷಕಾಂಶವನ್ನು ಬೇಗ ಕೊಡುತ್ತದೆ. ಅಡ್ಡ ಮಲಗಿಸಿದ್ರೆ ಅಡ್ಡ ಮಲಗಿದ್ರೆ ನಮಗೇನು ಅಷ್ಟೇನು ಇದು ಉಳಿದಿಲ್ಲ, ನಮಗೆ ತಿಳಿದ ಮಟ್ಟಿಗೆ ಅಷ್ಟು ಬೇಗ ಕಾಯಿ ಬರುವುದಿಲ್ಲ ನಮ್ಮ ಅಜ್ಜೆಲ್ಲ ಹೇಳ್ತಿದ್ದ. ಅಂದ್ರೆ ಇದು ನೇರವಾಗಿ ಹೋಗುದರಿಂದ ಅದು ಭಾರಿ ಉತ್ತಮ ಹೇಳಿ ಅವ್ರು ಹೇಳ್ತಿದ್ರು. ಅಲ್ಲ, ಅಡ್ಡ ಮಲಗಿಸಿದ್ರೆ ಈ ಒಳಗಿರುವಂತಹ ಕಾಯಿಯ ನೀರು ಇರ್ತದಲ್ಲ, ಅದು ಪೋಷಕಾಂಶ, ಅದೆಲ್ಲವೂ ಕೂಡ ಈ ಹೊಸ ಚಿಗುರಿಗೆ ಸಿಗ್ತದೆ ಅಂತ? ಹಾಗೇನು ನಮ್ದೇನು ಅನಿಸಲಿಲ್ಲ, ನಾವು ಮಾಡ್ತಾ ಇದ್ದದ್ದು ಈ ರೀತಿಯಲ್ಲಿ ಅಂದ್ರೆ ನೇರವಾಗಿ. ಸರ್, ಈಗ ಏಲಕ್ಕಿ ನರ್ಸರಿಯ ಬಗ್ಗೆ ಹೇಳಿ, ಇದರ ಒಂದು ಬಿತ್ತನೆ ಬೀಜದ ಆಯ್ಕೆ ಆಗ್ಬೋದು ಅಥವಾ ಅದು ಟ್ರೀಟ್ಮೆಂಟ್ ಆಗ್ಬೋದು, ಅದನ್ನ ಬಿತ್ತನೆ ಮಾಡುವಂತಹದ್ದು ಈ ಬಗ್ಗೆ. ಏಲಕ್ಕಿ ಸಸಿಗಳನ್ನು ನಾವೀಗ ಮಡಿಗಳನ್ನು ಮಾಡ್ತೇವೆ, ಮೊದಲು ಮಡಿಗಳನ್ನು ಮಾಡ್ತೇವೆ ನಾವು ಸುಮಾರು ನವಂಬರ್ದಲ್ಲಿ ಎಂಡಿಗೆ ಈ ಬೀಜದ ಆಯ್ಕೆಯನ್ನು ಮಾಡಿಕೊಂಡು ಆ ರೀತಿ ಇದೆ ಗೊನೆಗಳು ಹೇಗೆ ಬರ್ತವೆ, ಯಾವ್ದಾದ್ರು ರೋಗ ಬಂದಿದೆಯೋ ಹೇಗೆ ಹೇಳುವಂಥದ್ದು ನಾವು ಅದು ನೋಡಿಕೊಂಡು ಆ ರೀತಿಯಲ್ಲಿ ಬೀಜಗಳನ್ನು ತಂದು ಅದನ್ನು ನಾವು ಈ ಇದರಲ್ಲಿ ಹಾಕಿ ಮಡಿಗಳನ್ನು ಮಾಡಿ ಆ ರೀತಿಯಲ್ಲಿ ಒಂದು ಸರಿ ಅದನ್ನು ಎಸಿಡ್ ಇದರಲ್ಲಿ ನಾವು ನೆನೆಸ್ಕೊಳ್ತೇವೆ, ಕೂಡಲೇ ಬರುವುದಿಲ್ಲ ಯಾಕೆ ನಮ್ಮ ಮೇಲಿನ ಸಿಪ್ಪೆ ಭಾಳ ಗಟ್ಟಿಯಾಗಿದೆ ತೊಗೊಟ್ಟೆ, ಸಲ್ಫ್ಯೂರಿಕ್ ಎಸಿಡ್ ಅದರಲ್ಲಿ ಮಾಡಿ ನಾವು ಮಡಿಗಳಲ್ಲಿ ಸಾಲಿನಂತೆ ಒಂದು ಹಾಕಿ ಮಡಿಗಳನ್ನು ಮಾಡ್ತೇವೆ. ಅಂದ್ರೆ 3 ಫೂಟಿನ 3 ಈ ರೀತಿಯಲ್ಲಿ ಒಂದು ಮಡಿಗಳನ್ನು ಮಾಡಿ ಕಾಲುವೆ ಮಾಡಿ ಅದರ ಮೇಲೆ ನಲ್ಲಿ ಸೊಪ್ಪು ಅಥವಾ ಒಣ ಹುಲ್ಲನ್ನು ಸವರ್ತೇವೆ, ಅದು ಸುಮಾರು 45 ದಿವಸದೊಳಗೆ ಅದು ಮೊಳಕೆ ಬರುತ್ತದೆ. ಅದನ್ನು ತೆಗೆದು ನಾವು ಆ ನಂತರ ಸಣ್ಣ ಸಣ್ಣ ಇರುವಂತಹ ಸುಮಾರು ಒಂದು 3 ಇಂಚು ಬರ್ತದೆ, 3 ಇಂಚು ಬಂದಾಗ ನಾವು ನರ್ಸರಿ ಬ್ಯಾಗ್ನಲ್ಲಿ ಹಾಕ್ತೇವೆ. ಆ ರೀತಿ ಮಾಡಿ ನಾವು ಮಾರಾಟ ಮಾಡ್ತೇವೆ, ಅದು ಒಳ್ಳೆ ಇದು ಬರ್ತದೆ. ಒಂದು ಹಿರುಳು ಅಂದ್ರೆ ಈಗ 4-5 ಬರ್ತದೆ, ಅದ್ರ ಒಂದು ಹಿರುಳನ್ನು ಹಾಕ್ತೇವೆ ಪ್ರತಿಯೊಂದು, ಅದು ಒಳ್ಳೆ ಉತ್ತಮ. ಅದು ಸಗಣಿ ಗೊಬ್ಬರ ಮತ್ತು ಗೊಬ್ಬರ ಕಾಡು ಗೊಬ್ಬರ ಮಿಕ್ಸ್ ಮಾಡಿ ಬೇಗಟೆಲ್ಲ ಹಾಕಿ ಹಾಕ್ತೇವೆ. ಇನ್ನೀಗ ಅಡಿಕೆ ತೆಂಗು ಮತ್ತು ಏಲಕ್ಕಿ ಇದಕ್ಕೆ ಒಂದು ನೀರಿನ ನಿರ್ವಹಣೆ ಹೇಗೆ ಮತ್ತೆ ನೆರಳಿನ ಒಂದು ನಿರ್ವಹಣೆ ಹೇಗೆ? ಈಗ ಅಡಿಕೆಗೆ, ಅಡಿಕೆಗೆ ಈಗ ಸುಮಾರು ನಾವು ಬೇಸಿಗೆಯಲ್ಲಿ ಸುಮಾರು ಡಿಸೆಂಬರ್ನಿಂದ ಸ್ವಲ್ಪ ಅದರ ಚಾವಣಿ ನಮ್ಮಲ್ಲಿ ಸೋಗೆ ತೆಂಗಿನ ಸೋಗೆ ಚಪ್ಪರವನ್ನು ಹಾಕ್ತೇವೆ. ಈ ತೆಂಗಿನ ಸಸಿಗೂ ಅದೇ ರೀತಿಯಲ್ಲೇ, ಅದು ಯಾವಾಗ ಮಳೆ ಬೀಳಬೇಕಾದ್ರೆ ಅಂದರೆ ಅಡಮಳೆ ಬೀಳಬೇಕಾದ್ರೆ ಎಂಡಿಗೆ, ಮೇ ಎಂಡಿಗೆ ಅದನ್ನು ತೆಗಿತೇವೆ ನಾವು ಚಪ್ಪತ್ತಿ, ಮತ್ತು ಚೆಂದಾಗಿ ಅದು ಹಿಳ್ಳು ಹೊಡೆದು ಬರುತ್ತದೆ. ಆ ನಂತರ ಈ ತೆಂಗಿಗೂ ಕೂಡ ಅರಿತೀನಿಯ ಏಲಕ್ಕಿ ಮಡಿಗಳಿಗೂ ಹಾಗೆ, ಅಂದರೆ ಮಳೆ ಬರಬೇಕಾದ್ರೆ ಅದನ್ನು ತೆಗಿಬಿಡಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಅದು ಸಸಿಗಳೆಲ್ಲ ಮುದುಡುತ್ತವೆ. ಅದನ್ನ ಆ ರೀತಿಯಲ್ಲಿ ನಾವು ನಡ್ಕೊಂಡು ಬಂದು ಚಂದ ಚಂದ ಮಾಡಿ ಕೊಡ್ತೇವೆ, ಜನ ಆಯ್ಕೆ ಮಾಡ್ತಾರೆ. ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳಿ. ನೀರನ್ನು ನಾವೀಗ ಈ ಅಡಿಕೆ ಸಸಿಗೆ ನಾವು ಸಣ್ಣ ನರ್ಸರಿ ರೀತಿಯಲ್ಲಿ ಈಗ ಪೈಪ್ ಇದೆಲ್ಲ ಬಂದಿದೆ, ಮೊದಲೆಲ್ಲ ನಾವು ವಾಲಲ್ಲಿ ಬಿಡ್ತಿದ್ವಿ, ಇವಾಗ ಹಂಗಲ್ಲ, ಸಣ್ಣ ಸಣ್ಣ ನರ್ಸರಿ ಮಾಡಿಕೊಂಡು ಅಲ್ಲಷ್ಟಕ್ಕೆ ಬಿಡ್ತೇವೆ ನೀರಿನ ಮೈಕ್ರೋಸ್ಪ್ರಿಂಕ್ಲರ್ ಆ ರೀತಿ ಮಾಡಿ. ತೆಂಗಿಗೂ ಹಾಗೆ, ಏಲಕ್ಕಿ ನರ್ಸರಿಗೂ ಅದೇ ರೀತಿಯಲ್ಲಿ. ಎಷ್ಟು ನೀರು ಕೊಡಬೇಕು, ಯಾವ ಕೊಡಬೇಕು? ಅದು ಈಗ ದಿವಸದಲ್ಲಿ ಈ ಬೇಸಿಗೆಯಲ್ಲಿ ಈ ರೀತಿ ಮಳೆ ಅಂದರೆ ಈ ಜನವರಿ ಸಂಕ್ರಾಂತಿ ನಂತರ ಸುಮಾರು ದಿವಸ ದಿವಸನೇ ಕೊಡಬೇಕಾಗ್ತದೆ. ಆನು ಅದಕ್ಕಿಂತ ಮೊದಲು ನಾವು 2-3 ದಿವಸಕ್ಕೊಮ್ಮೆ ಸಂಜೆ ಹೊತ್ತಿನಲ್ಲಿ ಕೊಟ್ಟರೆ ಬಹಳ ಉತ್ತಮ. ಆಮೇಲೆ ನರ್ಸರಿ ಹಂತದಲ್ಲಿ ಏನಾದರೂ ಕೀಟ ರೋಗಗಳು ಬಾಧಿಸ್ತವ? ಹಾಗೇನಿಲ್ಲ, ನಮಗೇನು ಆ ರೀತಿ ಸಿಗೀಟಗಳಿಲ್ಲ. ಇಲ್ಲ ಇಲ್ಲ, ಸಸಿ ಒಣಗುವಂತದ್ದು ಅಥವಾ ಕೊಳೆಯುವಂತದ್ದು ಇಲ್ಲ, ಅದೇನಿಲ್ಲ. ನಾವು ಬೋಂಡ ಮಿಶ್ರಣ ನಮ್ಮ ಅದನ್ನು ಎಲ್ಲದಕ್ಕೂ ಉಪಯೋಗ ಬರ್ತದೆ. ಅಷ್ಟುದಕ್ಕೂ ಬೋಂಡ ಮಿಶ್ರಣ ತಿಳಿವು ಮಾಡಿ ಒಂದು 1 ಕೆಜಿ ತುತ್ತಕ್ಕೆ 100 ಲೀಟರ್ ಅನ್ನು ಮಾಡಿ ಸುಣ್ಣ 850 ಗ್ರಾಮ್ ಅನ್ನು ಹಾಕಿ ಅದನ್ನು ನಾವು ಕರಡಿ ಹೊಡಿತೇವೆ. ಆಮೇಲೆ ಈಗ ನರ್ಸರಿ ಗಿಡಗಳನ್ನು ಸಾಗಾಟದ ಸಂದರ್ಭದಲ್ಲಿ ಆಗ್ಬೋದು ಅಥವಾ ನೆಡುವಂತಹ ಸಂದರ್ಭದಲ್ಲಿ ಆಗ್ಬೋದು, ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ನಾವೀಗ ಅಡಿಕೆ ಕುಳಿಗಳನ್ನು ಗೊಬ್ಬರ ಮತ್ತು ಈ ಸಗಣಿ ಗೊಬ್ಬರವನ್ನು ಅಥವಾ ಕಾಡು ಗೊಬ್ಬರವನ್ನು ಹಾಕಿ ಅಡಿಕೆ ಸಸಿಯನ್ನು 1.5 ಫೀಟ್ ಗಾತ 2 ಫೂಟ ಆಗಲ್ಲ, ಆ ರೀತಿಯಲ್ಲಿ 9-9 ಡಿಸ್ಟೆನ್ಸು ಅಥವಾ 12 ಕೆಲವರು ಅನಿಸಿಕೆ ಅದು ಆ ರೀತಿಯಲ್ಲಿ ಮಾಡಿಕೊಂಡು ಒಳ್ಳೆ ರೀತಿಯಿಂದ ನಡೆಸ್ಕೊಂಡ್ರೆ ವರ್ಷಕ್ಕೂ 2 ಸಲ ಸ್ವಲ್ಪ ಸ್ವಲ್ಪ 1-5-6 ಕೆಜಿ ಗೊಬ್ಬರ ಕೊಡೋದು, ಹಾಗೆ 1-2 ವರ್ಷ ನೆಟ್ಟದ ಕೂಡಲೇ ಅಷ್ಟು ಮಾಡಿದರೆ ವರ್ಷಕ್ಕೆ 2 ಸಲ ಕೊಟ್ಟರೆ ಒಳ್ಳೆ ಉತ್ತಮವಾಗಿ ಬರ್ತದೆ. ಈಗ ಎಷ್ಟು ಸರಿ ಹೇಳುವಂಥದ್ದಿದೆ, ಇರುವಂತಹ ಒಂದು ಅಡಿಕೆ ತೋಟದಲ್ಲೋ ಅಥವಾ ತೆಂಗಿನ ತೋಟದಲ್ಲೋ ಈ ಎಡೆ ಸಸಿ ಹಾಕುವಂಥದ್ದು ಎಲ್ಲ ತಳಿಗಳಿಗೂ ಆಗುವುದಿಲ್ಲ ಅಂತ ಹೇಳಿ, ಯಾಕಿದು ಅಂದ್ರೆ ಈಗ ನಾವು ಡಿಸ್ಟೆನ್ಸ್ 100 ಗಿಡ ಹಾಕಿರ್ತೀವಿ, ಅದರಲ್ಲಿ 10 ಗಿಡ ಸತ್ತು ಹೋಗಿರ್ತದೆ, ಅವಾಗ ಏನ್ ಮಾಡೋದು? ಆಗ ಅದನ್ನೇ ನಾವು ಆಯ್ಕೆ ಮಾಡಿಕೊಂಡು ಅದನ್ನು ಕಿತ್ತು ಹೋಗಿ ಬಿಡಬೇಕು, ಕಿತ್ತು ಹೋಗಿದ್ದು ಅಲ್ಲಿ ಹೊಸ ಸಸಿಗಳನ್ನು ನಾವು ಈ ಚಿಕ್ಕ ಗಿಡ ನೆಡಬೇಕು ಅಥವಾ 2 ವರ್ಷದ ನಂತರ ಕೊಡಬೇಕು ನೆಡಬೇಕು ದೊಡ್ಡದಾಗಿ? ಅಲ್ಲ ಅಲ್ಲ, ಸಣ್ಣ ಸಸಿಗಳನ್ನೇ ನೆಡಬೇಕು, ಮತ್ತೆ ನಾವು ಹೇಗೆ 12 ತಿಂಗಳದ್ದು ನೆಡ್ತೀವಿ ಅದೇ ರೀತಿಯಲ್ಲಿ ಅಡಿಕೆ ಸಸಿ ದೊಡ್ಡ ಗಿಡ ನೆಟ್ಟರೆ ಬೇಗ ಬರ್ತದೆ? ಇಲ್ಲ ಇಲ್ಲ, ಬರುದಿಲ್ಲ ಇಲ್ಲ, ಅದು ಅದರ ಇದೇ ಅಲ್ಲ ಪದ್ಧತಿ, ಸಣ್ಣದಿಂದ ಮತ್ತೆ ಮೇಲೆ ಬರಬಹುದು. ಅದಕ್ಕೆ ಸರಿಯಾಗಿ ಬಿಸಿಲು ಸಿಗದಿದ್ರೆ ಸಿಗ್ತದೆ, ಅದಕ್ಕೆ ನೆರಳಲ್ಲಿ ಸೂರ್ಯನ ಕಿರಣ ಸಿಗ್ತದೆ, ಯಾಕಂದ್ರೆ ಅಷ್ಟು ಡಿಸ್ಟೆನ್ಸ್ ಇದೆ, ನಾವು ಈಗ 9 ಅಥವಾ 12 ಇಟ್ಟಾಗ ಅಲ್ಲಿ ಡಿಸ್ಟೆನ್ಸ್ ಬಂದೇ ಬರ್ತದೆ. ಈಗ ಬೇಸಿಗೆಯಲ್ಲಿ ನೆಡುವಂಥದ್ದು ಒಳ್ಳೇದು ಅಂತ ಹೇಳ್ತಿರೋ, ಮಳೆಗಾಲದಲ್ಲಿ ನೆಡುದು ಒಳ್ಳೇದು? ನಾವೀಗ ಈಗ ಈ ಏಪ್ರಿಲ್ ನಂತರ ಅಂದರೆ ಮೇ 15 ಆವಾಗ ಅದನ್ನೆಲ್ಲ ಮೊದಲು ನಾವು ಕಾಂಪೋಸ್ಟ್ ಮಾಡಿ ಆ ಗುಳಿಯನ್ನು ತೋಡ್ಕೊಳ್ಬೇಕು 1/2 ಈ ರೀತಿಯಲ್ಲಿ, ಅದಕ್ಕೆ ಸ್ವಲ್ಪ ಗೊಬ್ಬರ ಅಥವಾ ಈ ಸಗಣಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋದರೆ ಅದರಲ್ಲಿ ಆ ನಂತರ ನಾವು ಮೇ 15 ಆಡಮಳೆ ಬೀಳ್ತದೆ, ಆವಾಗ ನೆಟ್ಟರೆ ಭಾರಿ ಉತ್ತಮ ಒಳ್ಳೆ ಸಸಿ ಬೆಳವಣಿಗೆ. ಈ ಹೊಸದಾಗಿ ಅಡಿಕೆ ತೋಟ ಮಾಡುವಂಥವ್ರು ಬಹುಶಃ ಬಯಲು ಪ್ರದೇಶದಲ್ಲಿ ಅಥವಾ ಸಮತಟ್ಟಾಗಿರುವಂತಹ ಒಂದು ಪ್ರದೇಶದಲ್ಲಿ ಗಿಡವನ್ನು ನಾಟಿ ಮಾಡ್ತಾರೆ, ಯಾವುದೇ ನೆರಳು ಇರುವುದಿಲ್ಲ, ಈ ಕೃತಕವಾಗಿ ನೆರಳು ಏನಾದರೂ ಕೊಡಬೇಕಾಗ್ತದೆ? ಅದಕ್ಕೆ ಈಗ ನಾವು ಬಾಳೆಯನ್ನು ಮೊದಲು ತಯಾರು ಮಾಡಿಕೊಡ್ಬೇಕು. ಬಾಳೆ ಅಂದ್ರೆ ಮಧ್ಯದಲ್ಲಿ ನಮ್ಮಲ್ಲಿ ನಿತ್ತೇರಿ ಅಂತ ಹೇಳಿ ನಿತ್ತುಗಟ್ಟು ಅಂತ ಹೇಳ್ತಾರೆ, ಆ ರೀತಿ 9 ಅಥವಾ 10 ಇರೋದ್ರಲ್ಲಿ ಒಂದು ಅಂದಾಜೆಲ್ಲ ಹಾಕೊಂಡು ಅದು ಮೊದಲು 6 ತಿಂಗಳ ಮೊದಲು ನಾವು ಅದನ್ನು ಬೆಳೆಸ್ಕೊಳ್ಬೇಕು, ನೆರಳಿಗೆ ಅದು ಅನುಕೂಲ ಅಡಿಕೆ. ಹಾಗೆ ಹೇಳೋದು 1 ವರ್ಷ ಮಾತ್ರ, ಆ ನಂತರ ತೆಗೆದುಬಿಡಿ, ಯಾಕಂದ್ರೆ ಗಿಡಗಳೆಲ್ಲ ವೀಕ್ ಆಗ್ತಾ ಹೋಗ್ತವೆ. ಆ ರೀತಿಯಲ್ಲಿ ನಾವು ಮಾಡಬೇಕು. ತೊಗರಿಯೋ ಅಥವಾ ಬೇರೆ ಏನಾದರೂ ಬೆಳೆ ಬೆಳಿಲಿಕ್ಕೆ ಅವಕಾಶ ಉಂಟಾ? ಉಂಟು, ನಮ್ಮಲ್ಲಿ ಅದೇನು ನಾವು ಮಾಡ್ತಾ ಇಲ್ಲ. ಬಾಳೆಗಿಡನೇ ಮುಖ್ಯ ನಮ್ಮದು, ಅದೇ ನೆರಳು ಒಳ್ಳೆ, ಅದಕ್ಕೆ ಒಳ್ಳೆ ಚಪ್ಪರದಕ್ಕಿಂತ ಬಹಳ ಚಂದ ತಂಪುನೂ ಹೌದು, ಮತ್ತೆ ಬೇರು ಬಾಳೆಗೊನೆ ಸಿಗ್ತದೆ, ಮತ್ತೆ ಬೇರುಗಳಿಗೆ ಹೋಗಿ ಅಲ್ಲೆಲ್ಲ ಹೋಗಿ ಅದನ್ನು ಆ ಪೌಷ್ಟಿಕಾಂಶವನ್ನು ಅದಕ್ಕೂ ಬಿಡದೆ ತಾನು ತಗೊಳ್ತದೆ, ಆ ರೀತಿ ಉಂಟು. ಸಾಮಾನ್ಯವಾಗಿ ಭತ್ತದ ಕೃಷಿ ಮಾಡುವಂತಹ ಒಂದು ಪ್ರದೇಶದಲ್ಲಿ ಅಡಿಕೆ ತೋಟ ಮಾಡಬೇಕಿದ್ರೆ ಬಾಳೆ ಗಿಡವನ್ನು ನೆಡಬೇಕು, ಮಣ್ಣು ನುಸುಲಾಗ್ತದೆ ಅಂತ ಹೇಳ್ತಾರೆ, ಮಣ್ಣು ಫಲವತ್ತಾಗ್ತದೆ. ಹೌದು ಹೌದು ಹೌದು, ಅದು ಅದೇ ರೀತಿ ನಮ್ಮ ಬಾಳೆ ಸಸಿಗಳನ್ನು ಹಾಕಲೇಬೇಕು, ಒಳ್ಳೆ ಇದಾಗ್ತದೆ. 1 ಎಕರೆಗೆ ಎಷ್ಟು ಹಾಕ್ಬೋದು ಬಾಳೆ ಗಿಡ? ಬಾಳೆ ಗಿಡ ಅಂದ್ರೆ ಸುಮಾರು ಈಗ ನಮ್ಮ ಅಂದಾಜಿನ ಪ್ರಕಾರ 400 ಈಗ 540 ಸಸಿ 1 ಎಕರೆಗೆ 9-9 ಹಾಕಿದಾಗ ಅಷ್ಟು ಕೂರ್ತದೆ. ಆದ್ರೆ ಈ ಬಾಳೆ ಸಸಿಗಳನ್ನು ಸುಮಾರು 400 ಹಾಕಿದ್ರೆ ಒಳ್ಳೆ, 1 ವರ್ಷಕ್ಕೆ ಕಿತ್ತು ಹಾಕ್ಬಿಡ್ಬೇಕು ಅಷ್ಟೇ ಅದು, ಯಾಕೆಂದ್ರೆ ಅದು ನೆರಳು ಜಾಸ್ತಿ ಆದ್ರೆ ಏನಾಗ್ತದೆ? ನೆರಳು ಜಾಸ್ತಿ ಅಂದ್ರೆ ಅದೇ 1 ವರ್ಷಕ್ಕೆ ತೆಗಿಬೇಕು ಹೆಚ್ಚು, ನಾನು ಬಹಳ ನೆರಳಾದ್ರೆ ವೀಕ್ ಆಗ್ತದೆ, ಅದು ಆ ಗಂಟು ಇದಾಗುದಿಲ್ಲ, ಎತ್ತರ ಆಗ್ತದೆ, ಫಲಭರಿತವಾಗಿ ಆಗೋದಿಲ್ಲ. ಆಮೇಲೆ ನೀರಾವರಿ ವ್ಯವಸ್ಥೆ ಬಂದಾಗ ಮುಖ್ಯ ಜಮೀನಿನಲ್ಲಿ ಸ್ಪ್ರಿಂಕ್ಲರ್ ಒಳ್ಳೇದು ಅಂತ ಹೇಳ್ತಿರೋ, ಡ್ರಿಪ್ ಒಳ್ಳೇದು ಅಂತ ಹೇಳ್ತೀರಾ? ನಮ್ಮಲ್ಲಿ ಈಗ ನಾವು ಈಗ ಹೊಸ ಕಡೆ ಏನಾಗಿದೆ ಅಂದರೆ ಡ್ರಿಪ್ಪು ನಾವು ಹಳೆ ಕಾಲದಲ್ಲಿ ನೋಡಿದ್ವಿ, ಡ್ರಿಪ್ಪೇ ನೀರಿನ ಅಭಾವ ಇದ್ದವರಿಗೆ ಡ್ರಿಪ್ಪು ಭಾಳ ಉತ್ತಮ, ಅದೇನು ತೊಂದರೆ ಇಲ್ಲ. ಅಂದರೆ ದಿವಸ ಅಥವಾ ಎರಡು ದಿವಸಕ್ಕೊಂದ್ಸಲನು ಯಾವ ದಿವಸ ಈ ಟೈಮ್ಗಂತೂ ದಿವಸ ಬಿಟ್ಟರು ಚಲೋ, ಒಂದು 3 ತಾಸು ಅಥವಾ 2.5 ತಾಸು ಈ ಲೆಕ್ಕದಾಗ ಬಿಟ್ಟರೆ ಅದು ಚಲೋ. ಇದು ನೀರು ಹೆಚ್ಚಿನ ಪ್ರಮಾಣದ ನೀರು ಬೇಕು ಜಟ್ಟು ಮಾಡಿದ್ರೆ ಒಳ್ಳೇದೌದು, ಕಸ ಹೆಚ್ಚು ಬರ್ತದೆ, ಇದು ಕಸ ಕಡಿಮೆ ಇರ್ತದೆ ಈ ಡ್ರಿಪ್ಪು ಬಿಡುವುದರಿಂದ, ಅದು ಉತ್ತಮ. ಎಷ್ಟು ದಿವಸಕ್ಕೊಂದ್ಸಲ ನೀರು ಕೊಟ್ಟರೆ ಒಳ್ಳೇದು ಅಡಿಕೆಗೆ? ಅಡಿಕೆಗೆ ನೀವು ಒಂದು 3 ದಿವಸ 4 ದಿವಸ, ಈಗ ಈ ಏನು ಫೆಬ್ರವರಿ ಎಂಡಿಗೆ ದಿವಸ ಒಂದ್ಸಲ ಬಿಡಬೇಕು, ಅಷ್ಟಾದ್ರೆ ಮಾತ್ರ ತಂಪಿರ್ತದೆ. ಆಮೇಲೆ ಈಗ ಎಷ್ಟೋ ಥರ ನೋಡ್ತೀವಿ, ಈಗ ಅಡಿಕೆ ತೋಟದಲ್ಲಿ ಕಳೆ ಕೊಚ್ಚುವುದು ಅಂತ ಒಂದು ಕ್ರಮ ಇದೆ, ಕಳೆ ಗಿಡಗಳನ್ನ ಬೆಳಿಲಿಕ್ಕೆ ಬಿಡಬಾರದು ಅಂತ, ಅದು ಅಗತ್ಯವೋ ಅಥವಾ ಹಾಗೆ ಬಿಟ್ಟರು ಏನಾದ್ರು ಸಮಸ್ಯೆ ಉಂಟು? ಇಲ್ಲ, ಕಳೆಗಳನ್ನು ಬಿಡೋದ್ರಿಂದ ಈ ತಂಪು ಅಂದರೆ ಈ ಸೂರ್ಯನ ಕಿರಣಗಳೆಲ್ಲ ಬಿಡೋದ್ರಿಂದ ಬೇರಿಗೆ ಹೊಡೆತ ಬರುವುದಿಲ್ಲ, ಒಂದು. ಇನ್ನು ಈ ಕಳೆ ಕೊಚ್ಚುವುದರಿಂದ ಬೇರಿಗೆ ಹೊಡೆತ ಬರ್ತದೆ, ಅದರ ಸ್ವಲ್ಪ ಅಂದರೆ ಆ ಕಳೆಯನ್ನು ಮಟ್ಟವನ್ನು ಮಾಡಿದ್ರೆ ಸಾಕು ನಮ್ಗೆ ಹೋಗ್ಲಿಕ್ಕೆ ಅಥವಾ ಅಡಿಕೆ ಬಿದ್ದನ್ನು ಹೆರ್ಕಲಿಕ್ಕೆ ಆ ರೀತಿ ಇಟ್ಟುಕೊಂಡ್ರೆ ಭಾರಿ ಚಲೋ, ಉತ್ತಮ. ಯಾಕೆಂದ್ರೆ ಅದು ಒಣಗೋಗ್ಬಿಡ್ತದೆ, ಬೇರು ಒಣಸಿದ ಕೂಡ ಅಲ್ಲಿ ಸಿಂಗಾರದ ಹೊಡೆತ ಸಿಂಗಾರಕ್ಕೆ ಮಿಡಿ ಇರ್ತದೆ, ಆ ಮಿಡಿ ಬಿದ್ದು ಹೋಗ್ಬಿಡ್ತದೆ. ಈಗ ಎಷ್ಟೋ ಕಡೆ ಈಗ ಅಡಿಕೆಯನ್ನು ಹೆಚ್ಚಿನ ಬೆಲೆ ಇದೆ ಅಂತ ಹೇಳಿ ಆ ತಗ್ಗು ಪ್ರದೇಶದಲ್ಲಿಯೂ ಕೂಡ ನೆಡುವುದನ್ನು ನಾವು ನೋಡ್ತೀವಿ, ಮಳೆಗಾಲದಲ್ಲಿ ನೀರು ನಿಲ್ಲುವಂತಹ ಒಂದು ಪ್ರದೇಶ, ಅಲ್ಲಿ ಬಸಿಗಾಲುವೆ ವ್ಯವಸ್ಥೆ ಎಲ್ಲ ಹೇಗಿರಬೇಕು? ಬಸಿಗಾಲುವೆ ಹೆಚ್ಚಿಗೆ ಇರಬೇಕು ಅಂದರೆ 2 ಫೂಟ್ನ ಮೇಲೆ ಇರಬೇಕು ಒಂದು ಬಸಿಗಾಲುವೆ, ಮತ್ತು ಮಧ್ಯದಲ್ಲಿ ಹೆಗ್ಗಾಲುವೆ ಸುಮಾರು 3 ಫೂಟ್ ಒಳಗೆ ಇದ್ದರೆ ಅದು ನೀರು ಹೋಗುವುದಿಲ್ಲ, ಕೆಂಪು ನೀರು ಬರ್ತದೆ. ಕೆಂಪು ನೀರಿಗೆ ಅದಕ್ಕೆ ವ್ಯವಸ್ಥೆ ಸುಣ್ಣ ಹಾಕುವುದು, ಅದು ನಮ್ಮಲ್ಲಿ ಹೆಚ್ಚಿಗೆ ರೂಢಿಯಲ್ಲಿ ಉಂಟು. ಮತ್ತು ಈ ಕೆಮಿಕಲ್ಸ್ ಎಲ್ಲ ನಾವು ಅದನ್ನು ಸುಣ್ಣ ಹಾಕೋದು ಅಂದರೆ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ವರ್ಷ ಸಕ್ಕರೆಗೆ ಒಂದು 1.5 ಕ್ವಿಂಟಲು 2 ಕ್ವಿಂಟಲು ಈ ಲೆಕ್ಕ ಸಪೂರ ಸ್ಥಳಗ ಹಾಕೋದು ಆ ರೀತಿ. ಯಾವಾಗ ಹಾಕೋದು ಅದು? ಈಗ ನಾವು ಯಾವಾಗ ಅಂದರೆ ಈ ಮಳೆ ಬಿದ್ದಂದ್ರೆ ಜುಲೈ ಆಗಸ್ಟ್ದಲ್ಲಿ ಹಾಕಬೇಕು, ಅಂದರೆ 200 ಒಂದು ಮರದ ಸುತ್ತಲೂ ಹಿಂಗೆ ಸ್ವಲ್ಪ ಬೀರುವುದಂದ್ರೆ ಒಂದು 250 ಗ್ರಾಮ್ ಆ ಲೆಕ್ಕದಲ್ಲಿ ಹಾಕ್ತಾ ಹೋಗ್ಬೇಕು. ಆಮೇಲೆ ಈಗ ಈ ಅಡಿಕೆ ಗಿಡಗಳನ್ನೆಲ್ಲ ನೀವು ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ? ನಾವೀಗ ಈಗ ಜನ ನಮಗೆ ಕೆಲವರು ಹಿಂಗೆ ಪರಿಚಯ ಇದ್ದಿಂದ ಅವ ನನಗೊಂದು 500 ಗಿಡ ಬೇಕು, ಒಬ್ಬವನು 300 ಗಿಡ ಬೇಕು, ಬಂದು ನೋಡ್ತಾನೆ, ನೋಡಿಕೊಂಡು ಕರೆಯೋ 40 ರೂಪಾಯಿ ಒಂದು ಸಸಿ ನಾವು ಮಾಡ್ತೇವೆ. ಈಗ ಎಷ್ಟು ವರ್ಷದ ಅನುಭವ ಇದರಲ್ಲಿ? ಇದು ನಾನು ಸುಮಾರು ಒಂದು 2000 ಇಸ್ವಿಯಿಂದ ಮಾಡ್ತಾ ಇದ್ದೇವೆ. 23-24 ವರ್ಷ ಆಯ್ತು. ಹಾಂ, 24 ವರ್ಷ ಆಯ್ತು. ಅದು ಒಳ್ಳೆ ತಗೊಂಡು ಹೋದವರು ಒಳ್ಳೇದು ಅಂತ ಹೇಳಿದ್ದಾರೆ. ಹಾಂ, ಬಹಳ ಸಂತೋಷ ರಾಜಶೇಖರ್ ಕೃಷ್ಣ ಗಾಂವ್ಕರ್ ಅವರೇ. ವಿಶೇಷವಾಗಿ ಅಡಿಕೆ ತೆಂಗು ನರ್ಸರಿ ಗಿಡಗಳನ್ನು ನೀವು ಮಾಡ್ತಾ ಇದ್ರಿ, ಜೊತೆಗೆ ಏಲಕ್ಕಿ ಗಿಡಗಳ ನರ್ಸರಿಯನ್ನು ಕೂಡ ಮಾಡ್ತಾ ಇದ್ರಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂಥ ಒಂದು ಮಾತಿದೆ, ಅದರ ಪ್ರಕಾರ ನೀವು ಒಳ್ಳೆಯ ಗುಣಮಟ್ಟದ ಒಂದು ಗಿಡವನ್ನು ಪೋಷಿಸಿದರೆ ಒಂದು ಒಳ್ಳೆಯ ಇಳುವರಿ ಕೂಡ ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥ ಒಂದು ಮಾತು. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನರ್ಸರಿ ಸಸ್ಯಗಳ ನಿರ್ವಹಣೆಯ ಅನುಭವ ಈ ಕುರಿತು ಯಲ್ಲಾಪುರ ವಜ್ರಳ್ಳಿಯ ರಾಜಶೇಖರ್ ಕೃಷ್ಣ ಗಾಂವ್ಕರ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಆರೋಗ್ಯ ಮಾಹಿತಿ. ನೆಲ್ಲಿಕಾಯಿ ನಿಮಗೆಲ್ಲ ಗೊತ್ತಿದೆ. U4BSC ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹ ನೆಲ್ಲಿಕಾಯಿ ಕುಟುಂಬದಲ್ಲಿ ಸುಮಾರು 321 ಜಾತಿ ಹಾಗೂ 7950 ಪ್ರಭೇದಗಳಿವೆ. ಬೆಟ್ಟದ ನೆಲ್ಲಿಕಾಯಿಯನ್ನು ವೈಜ್ಞಾನಿಕವಾಗಿ ಎಂಬ್ಲಿಕಾ ಅಫಿಸಿನಾಲಿಸ್ ಎಂದು ಕರೆಯಲಾಗುತ್ತದೆ. ಕೃಷಿ ಕಾರ್ಯಕ್ಕೆ ಯೋಗ್ಯವಾದ ಬೆಟ್ಟದ ನೆಲ್ಲಿ ತಳಿಗಳಲ್ಲಿ ಬನಾರಸ್, ಚಕಯ್ಯಾ, ಹಾತಿ ಜೂಲ್ ಇವು ಹೆಚ್ಚು ಜನಪ್ರಿಯವಾದಂತಹ ತಳಿಗಳು. ಬೆಟ್ಟದ ನೆಲ್ಲಿಯನ್ನು ವಿದೇಶಗಳಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗ್ತಾ ಇದೆ. ನೆಲ್ಲಿಕಾಯಿಯನ್ನು ಹಸಿಯಾಗಿ ತಿನ್ನುವುದರ ಜೊತೆಯಲ್ಲಿ ಬೇಯಿಸಿ ಅಥವಾ ಇತರೆ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳಾದ ಜ್ಯಾಮ್, ಜೆಲ್ಲಿ, ಮಾರ್ಮಲೇಡ್, ಕನ್ಸರ್ವ್ ಹಾಗೂ ಪ್ರಿಸರ್ವ್ಗಳ ರೂಪದಲ್ಲಿಯೂ ಕೂಡ ಉಪಯೋಗಿಸಬಹುದು. ನೆಲ್ಲಿಯು ಸಾಮಾನ್ಯವಾಗಿ ಬಯಲು ಪ್ರದೇಶಗಳಲ್ಲಿ ಬೆಳೆಯುವಂತಹ ಮಧ್ಯಮ ಗಾತ್ರದ ಮರ. ಕೃಷಿ ಪದ್ಧತಿಯಲ್ಲಿ ನೆಲ್ಲಿಯನ್ನು ಒಂದು ಉಪಬೆಳೆಯಾಗಿಯೂ ಕೂಡ ಮಾಡಬಹುದು. ಕರಾವಳಿ ಹಾಗೂ ಘಟ್ಟ ಪ್ರದೇಶದಲ್ಲಿಯೂ ಕೂಡ ನೆಲ್ಲಿಕಾಯಿ ಬೆಳೆಯುವುದನ್ನು ನಾವು ನೋಡಬಹುದು. ಉಪ್ಪಿನಕಾಯಿ, ಮೊರಬ್ಬ ಮುಂತಾದ ಆಹಾರ ವಸ್ತುಗಳ ತಯಾರಿಕೆಯಲ್ಲಿ ನೆಲ್ಲಿಕಾಯಿ ಬಳಕೆಯಾಗ್ತದೆ. ಬೆಟ್ಟದ ನೆಲ್ಲಿಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಇವು ದೇಹದ ಅನೇಕ ಮಾರಕ ಸಮಸ್ಯೆಗಳನ್ನು ತೊಡೆದು ಹಾಕುವುದೇ ಅಲ್ಲದೆ ಇದರಲ್ಲಿರುವ ಸಿ ಜೀವಸತ್ವವು ಅಥವಾ ಆಸ್ಕಾರ್ಬಿಕ್ ಆಮ್ಲ ಸಂಯೋಜಿತ ಅಂಗಾಂಶಗಳ ರಚನೆಗೆ ನೆರವಾಗ್ತವೆ. ಹಲ್ಲುಗಳು, ಹಲ್ಲಿನ ಒಸಡುಗಳು, ಮೂಳೆಗಳು, ರಕ್ತನಾಳಗಳು ಮತ್ತು ಚರ್ಮದ ಆರೋಗ್ಯವನ್ನು ಕಾಪಾಡುವಲ್ಲಿ ಇವು ನೆರವಾಗ್ತವೆ. ಫ್ರೀ ರ್ಯಾಡಿಕಲ್ಗಳಿಂದ ಜೀವಕೋಶಗಳು ಹಾನಿಗೆ ಒಳಗಾಗುವುದನ್ನು ತಪ್ಪಿಸುವುದಕ್ಕೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುವಲ್ಲಿ ಇವು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ನೆಲ್ಲಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು

ಇದು ಪಾಕದ ಹದಕ್ಕೆ ಬಂದಾಗ ತುರಿದಿಟ್ಟಂತಹ ನೆಲ್ಲಿಯನ್ನು ಸೇರಿಸಬೇಕು. ಎಲ್ಲವೂ ಬೆಂದು ಹದಕ್ಕೆ ಬಂದಾಗ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನ ತುಪ್ಪದಲ್ಲಿ ಹುರಿದು ಸೇರಿಸಬೇಕು. ನೆಲ್ಲಿಯ ಉತ್ಪನ್ನಗಳು, ನೆಲ್ಲಿಯ ಔಷಧಿ ಗುಣಗಳ ಬಗ್ಗೆ ಆಧುನಿಕ ಸಂಶೋಧನೆಯು ಮುಂದಾಗಿದ್ದು ಸಾಕಷ್ಟು ಭರವಸೆಯನ್ನ ಮೂಡಿಸಿದೆ. ನೆಲ್ಲಿಯನ್ನ ದಿನನಿತ್ಯದಲ್ಲಿ ಒಂದು ಬಾರಿಯಾದರೂ ಸೇವಿಸ್ತಾ ಇದ್ರೆ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಆರೋಗ್ಯ ಮಾಹಿತಿ ಪ್ರಸಾರವಾಯಿತು. ಜನಪದ ಸಂಗೀತ ಲಕ್ಷ್ಮೀ ಲಕ್ಷ್ಮಣ್ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಗೆಯುವ ತಮ್ಮ ಎಣ್ಣೆಯಾಚುವ ತಮ್ಮ ಯಾವಲ್ಲೆ ತಮ್ಮ ಈರಾವವನ ಯಾವಲ್ಲೆ ತಮ್ಮ ಈರಾವವನ ತಮ್ಮ ಸಿಂಗರ ಮುಡಸಿ ಕೊಡ್ಡಿ ಮಲ್ಲಿಗಾಳಿ ಕೋಗೆ ತೋನೀ ಗಾಳಿ ಅಡಿಕೆ ತೋಟಕ್ಕೋಗೆ ಓಲಿ ಗಾಳಿ ತೋಟಕ್ಕೋಗೆ ಓಲಿ ಅಡಿಕೆ ಓಲಿ ಗಾಳಿ ನೀಲ ಗಾಳಿ ಮದವಣ ಮಿಂದೋ ಗಂಧ ಮಂಗಿಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಲಕ್ಷ್ಮಣ್ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು ಪ್ರಸಾರವಾಯಿತು. ನಟರಾಜ್ ಕೃಷ್ಣಪ್ಪ 58 ವರ್ಷ, ಗೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹಾಗೂ ಬಲಗೈ ಮೇಲೆ ಸರೋಜಿನಿ ಅಂತ ಹೆಜ್ಜೆ ಗುರುತು, ಬಿಳಿ ಬಣ್ಣದ ಚೌಕಡಿ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ, ಕನ್ನಡ ತಮಿಳು ಮಾತನಾಡುತ್ತಾರೆ. ಈ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಲಭಿಸಿದಲ್ಲಿ ಕಾರವಾರ ಗ್ರಾಮೀಣ ಪೊಲೀಸ್ ಠಾಣಾ ಸಂಪರ್ಕಿಸಬೇಕಾಗಿ ವಿನಂತಿ. ಪ್ರಕಟಣೆ ಕೇಳಿದ್ದೀರಿ.